किसान वाणी प्रायोजकरु ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಕೃಷಿವಾಣಿ ವೈಜ್ಞಾನಿಕ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ವೈಜ್ಞಾನಿಕ ಕೃಷಿಯ ಪ್ರಾಮುಖ್ಯತೆ ಕುರಿತು ಹಾಸನ ತಾಲೂಕು ಕಾರ್ಯಕಿರಿಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎನ್ ದೇವಕುಮಾರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರಿ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ಯಾ ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದ್ ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕೊತಾ ಇದ್ವಿ. ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕೊತಿದ್ರು. ಪಕ್ಷಿ ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಜಾಗದಲ್ಲಿ ಇಷ್ಟು ತೋಪ್ ಬೆಳೆಸ್ಬೋದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸ್ಬೋದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸ್ಬೋದು. ಒಳ್ಳೆ ಯೋಜನೆ ಕಲ ನಡಿ ಈಗಲೇ ಆ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 6666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದಿರಾ? ಇನ್ನಾದ್ರೂ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದಲ್ಲಿ ಶಿವಸು. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ನಮ್ಮ ಸಂತೋಷ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಮನೆ ಒಂದು ಪ್ಲಾನ್ ಮಾಡೋಣ. ಸರಿಯಾದ ವಯಸ್ಸಿನಲ್ಲಿ ಮದುವೆ, ಆಲೋಚಿಸಿ ತಿಳಿದುಕೊಂಡು ಮಕ್ಕಳು, ಒಂದು ಸುಖಿ ಕುಟುಂಬವನ್ನು ಮಾಡುತ್ತವೆ. ಗಂಡಿಗೆ 21, ಹೆಣ್ಣಿಗೆ 18. ಮದುವೆ ವಯಸ್ಸು ಪಾಲಿಸದಿದ್ದರೆ ಜೀವನವೇ ಕಗ್ಗಂಟು. ಸಂಕಷ್ಟವೇನೇ ಇರಲಿ, ಕುಟುಂಬ ಯೋಜನೆಯೊಂದೇ ನಮ್ಮ ಧ್ಯೇಯ. ಬಲಿಷ್ಠ ಭಾರತ ನಿರ್ಮಾಣ ನಮ್ಮ ಸಂಕಲ್ಪ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಎಂದರೆ ಬರೀ ಕೃಷಿ ಅಲ್ಲ, ಕೃಷಿ ಸಂಸ್ಕೃತಿಯಾಗುತ್ತು. ಕೊರೆಯುತ್ತಿದೆ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ಸಂಸ್ಕೃತಿಯಾಗುತ್ತು. ಕೊರೆಯುತ್ತಿದೆ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು, ನಮಗೆ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಈ ಮಣ್ಣಿಗೆ ನಾವು ಒಡೆಯರಲ್ಲ, ಬರಿ ಕೇಣಿದಾರರಷ್ಟೇ. ಈ ಮಣ್ಣಿಗೆ ನಾವು ಒಡೆಯರಲ್ಲ, ಬರಿ ಕೇಣಿದಾರರಷ್ಟೇ. ಈ ನಿಜವ ಮರೆಯದೆ ಕೇಳಿ ಕಾರ್ಯಕ್ರಮ ಕೃಷಿ ವಾಣಿ, ಕೃಷಿ ವಾಣಿ. ಈ ನಿಜವ ಮರೆಯದೆ ಕೃಷಿಯ ಮಾಡು, ವಿಷವಿಕ್ಕದೆ ಇಳ ಬೆಳಗ್ಗೆ, ವಿಷವಿಕ್ಕದೆ ಇಳ ಬೆಳಗ್ಗೆ, ವಿಷವಿಕ್ಕದೆ ಇಳ ಬೆಳಗ್ಗೆ. ಆತ್ಮೀಯ ರೈತ ಬಾಂಧವರೇ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿ ಈ ಕಾರ್ಯಕ್ರಮದಲ್ಲಿ ಇಂದು ವೈಜ್ಞಾನಿಕ ಕೃಷಿಯ ಪ್ರಾಮುಖ್ಯತೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕಿರಿಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎನ್ ದೇವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾ ದೇವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ಇವತ್ತಿನಿಂದ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗ ಹಾಗೆ ಹಾಸನ ಜಿಲ್ಲೆಯಲ್ಲಿ ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಾದ ಬಾನುಲಿ ಸರಣಿ ಕೃಷಿವಾಣಿ ಆರಂಭ ಆಗ್ತಾ ಇದೆ. ಹೌದು, ಅದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಡಾಕ್ಟರ್. ಕೇಶಮೂರ್ತಿಗಳ, ಮೊಟ್ಟ ಮೊದಲನೇದಾಗಿ ನಾನು ಆಕಾಶವಾಣಿಗೂ ಮತ್ತೆ ತಮಗೂ ಪ್ರಾರಂಭದಲ್ಲೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತಂದ್ರೆ ಈ ತರದ ರೈತಪರ ಕಾಳಜಿಯನ್ನು ಇಟ್ಕೊಂಡು ಈ ಒಂದು ಸರಣಿಯನ್ನ ಮಾಡಬೇಕು ಅಂತ ನಾವುಗಳು ಇಬ್ರು ಮಾತಾಡಿದಾಗ ಅದನ್ನ ಹೆಚ್ಚಾಗಿ ಅದರ ಬಗ್ಗೆ ಮುಂದುವರಿಸಿಕೊಂಡು ಹೋದಂತವರು ತಾವುಗಳು ಅಂದ್ರೆ ಆಕಾಶವಾಣಿಯವರು. ಯಾತಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ತಮಗೂ ಗೊತ್ತಿದೆ, ಕಳೆದ ವರ್ಷನೇ ನಾವು ಮಾಡಬೇಕು ಅಂತಿದ್ವಿ, ಕಾರಣಾಂತರಗಳಿಂದ ಮುಂದಕ್ಕೆ ಹೋಯ್ತು. ಈ ಸಾರಿ ಮಾಡಲೇಬೇಕು ಅಂತ ಇಬ್ರು ಎರಡೂ ಕಡೆಯಿಂದ, ಆಕಾಶವಾಣಿ ಮತ್ತೆ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆ ಎರಡೂ ಕಡೆಯಿಂದ ಇಬ್ರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ರೈತರಿಗಾಗಿ, ರೈತರ ಒಂದು ಯಶಸ್ಸಿಗೆ, ಅವರ ಒಂದು ಶ್ರೇಯಸ್ಸಿಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂಥದ್ದು ನನಗಂತೂ ತುಂಬಾ ಸಂತೋಷ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಬಾನುಲಿಯನ್ನ ಕೇಳ್ತಾ ಇರತಕ್ಕಂಥ ಎಲ್ಲ ರೈತ ಮಿತ್ರರೇನಿದ್ದಾರೆ ಅಥವಾ ರೈತ ಬಂಧುಗಳೇನಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಮತ್ತೆ ಪ್ರಣಾಮಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್, ಸಾಮಾನ್ಯವಾಗಿ ವ್ಯವಸಾಯದಲ್ಲಿ ಇವತ್ತು ಬಹಳಷ್ಟು ಪದ್ಧತಿಗಳು ಬಂದ್ಬಿಟ್ಟಿದ್ದಾವೆ. ಹೌದು. ಆದ್ರೆ ನಾವು ಹೇಳಕ್ ಹೊರಟಿರೋದು ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ. ಹೌದು. ಕೃಷಿ ಅಂದ್ರೇನೆ ವಿಜ್ಞಾನ. ಹೌದು. ಹಾಗಾಗಿ ತಾವು ಈ ವಿಚಾರದಿಂದಲೇ ತಮ್ಮ ಚಿಂತನೆಗಳನ್ನು ಆರಂಭ ಮಾಡಿಬಿಡಿ. ಏನಿದು ವೈಜ್ಞಾನಿಕ ಬೇಸಾಯ ಅಂದ್ರೆ ಏನು ಅಂತಂದ್ರೆ, ಈಗ ಕೃಷಿ ಅನ್ನೋದೇ ಒಂದು ತಪಸ್ಸು ಅಂದ್ರೆ ತಪ್ಪಾಗಿಲ್ಲ. ತಪಸ್ಸು ಅಂತ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಆದ್ಯತೆ ಕೊಡ್ತಾ ಇರತಕ್ಕಂಥದ್ದು, ಅದನ್ನೇ ಮೊದಲು ಯಾವ ರೀತಿ ಮಾಡ್ತಾ ಇದ್ವಿ ಸುಮಾರು ಒಂದು 25-30 ವರ್ಷಗಳ ಹಿಂದೆ, ಅದಕ್ಕೂ ಇವತ್ತಿಗೂ ಹೋಲಿಸಿದ್ರೆ ಎಲ್ಲೋ ಒಂದ್ ಕಡೆ ನಾವು ಆಸಕ್ತಿಯನ್ನ ಕಳ್ಕೊಳ್ತಿದ್ದೀವಿ ಅಂತಕ್ಕಂತ ಒಂದು ಭಾವನೆ ರೈತ ಸಮುದಾಯದಲ್ಲೂ ಇದೆ, ನಮ್ಗಳಲ್ಲೂ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆ ವೈಜ್ಞಾನಿಕ ವಿಧಾನಗಳಿಗೆ ಬಂದ್ರೆ ಅಲ್ಲಿ ಎರಡು ಅಂಶಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಇವತ್ತು ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ, ಈ ಕೃಷಿ ವಿಧಾನಗಳಾಗ್ಬೋದು, ಕೃಷಿ ಪದ್ಧತಿಗಳಾಗ್ಬೋದು, ಇವುಗಳು ಹೆಚ್ಚಿನ ಮಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯಗಳಾಗ್ಬೋದು ಅಥವಾ ಕೃಷಿ ಮತ್ತು ತೋಟಗಾರಿಕೆ ಅಥವಾ ಇತರೆ ಸಂಬಂಧಿತ ಇಲಾಖೆಗಳು ಕೊಡ್ತಾ ಇರತಕ್ಕಂಥ ಅನೇಕ ತಾಂತ್ರಿಕತೆಗಳನ್ನ ಒಳಗೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಿಲ್ಲ. ಈ ಒಂದು ದೃಷ್ಟಿಯಲ್ಲಿಟ್ಕೊಂಡು ಇವತ್ತಿನ ಕೃಷಿ ಹೆಚ್ಚು ವೈಜ್ಞಾನಿಕವಾಗಿದೆ ಮತ್ತೆ ಮತ್ತಷ್ಟು ಅದಕ್ಕೆ ಪೂರಕವಾದ ಸಲಹೆಗಳಾಗ್ಬೋದು, ಸೂಚನೆಗಳಾಗ್ಬೋದು ಅಥವಾ ಅವರುಗಳೇ ನಮ್ಮ ಒಂದು ಮಹಾವಿದ್ಯಾಲಯಕ್ಕಾಗ್ಬೋದು ಅಥವಾ ಇಲಾಖೆಗಳವರೊಂದಿಗೆ ಒಡನಾಟ ಇಟ್ಕೊಂಡ್ರೆ ಮತ್ತಷ್ಟು ಅದನ್ನ ಹೆಚ್ಚು ತೀವ್ರವಾಗಿ ನಿರಂತರವಾಗಿ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ಅವಕಾಶಗಳು ಬಹಳಷ್ಟು ವಿಪುಲವಾಗಿದೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನ್ ಸರ್ ಇದು ವೈಜ್ಞಾನಿಕ ಬೇಸಾಯ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಈಗ ವೈಜ್ಞಾನಿಕವಾಗಿ ಅಂತ ಹೇಳೋದಾದ್ರೆ, ತಮಗೆ ಗೊತ್ತಿದೆ ನಾವು ಸ್ವತಂತ್ರವನ್ನು ಪಡೆದಂತ ಕಾಲದಲ್ಲಾಗ್ಬೋದು ಅಥವಾ 60ರ ದಶಕಕ್ಕೆ ಹಿಂದೆ ತಗೊಂಡ್ರೆ, ನಮ್ಮ ಭಾರತದಲ್ಲಿ ಇದ್ದಂತ ಆಹಾರದ ಉತ್ಪಾದನೆಯನ್ನ ತಾವು ತಗೊಳ್ಳೋದಾದ್ರೆ ಬಹಳಷ್ಟು ಕಡಿಮೆ ಇತ್ತು. ಅವತ್ತು ಬೇರೆ ದೇಶಗಳಿಂದ ಆಹಾರವನ್ನ ನಾವು ಆಮದು ಮಾಡಿಕೊಳ್ತಿದ್ವಿ ಅಥವಾ ಅಲ್ಲಿಂದ ಸರ್ಕಾರಗಳು ಕೊಡ್ತಾ ಇದ್ದನ್ನ ತಗೊಂಬಂದು ನಾವು ಇಲ್ಲಿ ಬಳಸ್ತಾ ಇದ್ದಂತ ಪದ್ಧತಿ ಇತ್ತು. ಅಲ್ಲಿಂದ ಇವತ್ತು ಈಗಾಗಲೇ ಒಂದು 15 ವರ್ಷಗಳ ಹಿಂದೆನೆ ನಾವು ಆಹಾರದಲ್ಲಿ ಭದ್ರತೆಯನ್ನ ಸಾಧನೆ ಮಾಡಿದ್ದೇವೆ. ಇದು ಹೇಗೆ ಸಾಧ್ಯವಾಯಿತು ಅಂತಂದ್ರೆ, ಈ ಒಂದು ಕೃಷಿಯಲ್ಲಿ ಮಾಡಿದಂತ ವೈಜ್ಞಾನಿಕ ಪ್ರಗತಿಗಳಾಗ್ಬೋದು, ವೈಜ್ಞಾನಿಕ ಸಂಶೋಧನೆಗಳಾಗ್ಬೋದು ಅಥವಾ ವೈಜ್ಞಾನಿಕ ವಿಶ್ಲೇಷಣೆಗಳಾಗ್ಬೋದು, ಇವುಗಳೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ನಾವು ಇವತ್ತು ಮಾಡ್ತಾ ಇರತಕ್ಕಂಥ ಕೃಷಿಗೆ ಆಧುನಿಕ ಪದ್ಧತಿಗಳನ್ನ ಮತ್ತೆ ಆಧುನಿಕ ರೀತಿ ರಿವಾಜುಗಳನ್ನ ನಾವು ಕಟ್ಕೊಂಡು ಮಾಡ್ತಕ್ಕಂತ ಒಂದು ಕೃಷಿ ವಿಧಾನಕ್ಕೆ ವೈಜ್ಞಾನಿಕ ಪದ್ಧತಿ ಅಂತ ಹೇಳ್ಬೋದು. ಅಂದ್ರೆ ಎಲ್ಲದಕ್ಕೂ ಒಂದು ಎಲ್ಲೋ ಒಂದ್ ಕಡೆ ನಾವು ತಾತ್ವಿಕ ಉತ್ತರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಡಾಕ್ಟರ್, ಹಾಗಾದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೃಷಿ ವೈಜ್ಞಾನಿಕ ಅಲ್ಲ ಅಂತೀರಾ? ಖಂಡಿತ ನಾನು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ವಿಜ್ಞಾನ ಬೆಳೆದಿರ್ಬೋದು, ಅದರಲ್ಲೂ ಕೃಷಿ ವಿಜ್ಞಾನ ಬಹಳಷ್ಟು ಬೃಹದಾಕಾರವಾಗಿ ಬೆಳೆದು ಅದರದೇ ಆದ ಬ್ರಾಂಚಸ್ ಅಥವಾ ವಿಭಾಗಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಇವತ್ತು ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ಇದು ವೈಜ್ಞಾನಿಕವೇ ಅನೇಕ ರೀತಿಯಲ್ಲಿ ಒಟ್ಟಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅನೇಕ ವಿಧಿವಿಧಾನಗಳು ಕೃಷಿಯಲ್ಲಿ ಏನಿದಾವೆ, ಇದಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಅವುಗಳನ್ನ ಪರೀಕ್ಷೆಗೆ ಒಳಪಡಿಸದೇ ಇರಬಹುದು. ಆದರೆ ಇದು ಎಲ್ಲಾ ಪರೀಕ್ಷೆಗಳನ್ನ ಮೀರಿ ಬೆಳೆದಂತ ಒಂದು ಪದ್ಧತಿಗಳೇನಿದ್ವೆ, ಹಲವಾರು ದಶಕಗಳಾಗಬಹುದು ಅಥವಾ 10,000 ವರ್ಷಗಳಿಂದ ಬಂದಂತ ಹಲವಾರು ಕೃಷಿ ಪದ್ಧತಿಗಳೇನಿದ್ದಾವೆ, ಅವು ಖಂಡಿತವಾಗ್ಲೂ ವೈಜ್ಞಾನಿಕನೇ. ಆದರೆ ಇವತ್ತು ಅಥವಾ ಈ ಸರಣಿಯಲ್ಲಿ ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮತ್ತಷ್ಟು ವೈಜ್ಞಾನಿಕವಾಗಿ ನಮ್ಮ ಕೃಷಿಯನ್ನ ಹೇಗೆ ಲಾಭದಾಯಕವಾಗಿ ಮಾಡಬಹುದು ಅನ್ನೋದರ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ರೈತ ಬಾಂಧವರು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ವೈಜ್ಞಾನಿಕನೇ. ಸುಮಾರು 1 ವರ್ಷಗಳ ಕಾಲ ಈ ಸರಣಿ ಆಕಾಶವಾಣಿಯಲ್ಲಿ ಪ್ರಸಾರ ಆಗುತ್ತೆ. ಈ ಸರಣಿ ಮೂಲಕ ನಿಮ್ಮ ವಿಶ್ವವಿದ್ಯಾನಿಲಯ ಏನ್ ಹೇಳೋದಕ್ಕೆ ಹೊರಟಿದೆ ಅಂತ ಅನ್ಸುತ್ತೆ ತಮಗೆ? ಇಲ್ಲಿ ನಾವು ಏನು ಹೇಳಿಕೊಟ್ಟಿದೀವಿ ಅನ್ನೋದಕ್ಕಿಂತ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಂತ ಅನ್ಕೊಂಡಿದೆ. ಅಥವಾ ಈಗಾಗಲೇ ಇದರ ರೂಪರೇಷೆಗಳನ್ನ ತಾವುಗಳು ಅಥವಾ ನಾವುಗಳೆಲ್ಲ ಚರ್ಚೆ ಮಾಡಿದ್ದೇವೆ. ಮಧ್ಯೆ ಕೆಲವೊಂದು ಪ್ರಶ್ನಾವಳಿಗಳು ಇರ್ತವೆ, ರೈತರಿಂದ ಏನು ಅವರಿಂದ ನಮಗೆ ಉತ್ತರ ಬರುತ್ತೆ ಅದನ್ನೂ ಸೇರಿಸ್ಕೊಂಡು ನಾವು ಹೇಳೋದಾದ್ರೆ ಆ ರೈತ ಸಮುದಾಯಕ್ಕೆ ಬೇಕಾದಂತ ಎಲ್ಲ ಒಂದು ತಾಂತ್ರಿಕ ಸಲಹೆಗಳನ್ನ ಈ ಒಂದು ಸರಣಿ ಮೂಲಕ ನಾವು ಕೊಡಬೇಕು ಅಂತಿದ್ದೇವೆ. ಅದಕ್ಕೆ ಆಕಾಶವಾಣಿ ಎಷ್ಟು ನಮಗೆ ಸ್ಪಂದಿಸ್ತಾ ಇದೀವೋ ಅದಕ್ಕಿಂತ ಹೆಚ್ಚಿನ ಸ್ಪಂದನೆ ರೈತ ಮಿತ್ರರಿಂದ ನಾನು ಕೇಳ್ತೇನೆ. ಅಂದ್ರೆ ಅವರು ಈ ಕಾರ್ಯಕ್ರಮಗಳನ್ನ ಕೇಳಿದ ನಂತರ ಆಕಾಶವಾಣಿಗೆ ಆಗ್ಬೋದು ಅಥವಾ ನಮ್ಮ ವಿಜ್ಞಾನಿಗಳಿಗೆ ಆಗ್ಬೋದು, ಅವರು ಫೋನ್ ಮಾಡಿ ನಮಗೆ ಈ ಕಾರ್ಯಕ್ರಮ ಹೇಗಿತ್ತು, ಇದರಲ್ಲಿ ನಾವು ಏನ್ ನಿರೀಕ್ಷೆ ಮಾಡಿದ್ವಿ, ನಿರೀಕ್ಷೆ ನಮ್ಮ ನಿರೀಕ್ಷೆಸಿದಾಗೆ ಬರ್ತಾ ಇದೆಯಾ ಇಲ್ವಾ ಅಂತಕ್ಕಂತ ಒಂದು ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದೆ. ಆದ್ರೆ ಈ ಒಂದು ಸರಣಿ ಕಾರ್ಯಕ್ರಮ ಏನಿದೆ ಕೃಷಿ ವಾಣಿ ಅಂತ ತಾವುಗಳು ಇವತ್ತು ಏನು ನಾವುಗಳೆಲ್ಲ ಸೇರಿ ಮಾಡ್ತಾ ಇದೀವಿ, ಇದು ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ. ಡಾಕ್ಟರ್, ಈಗ ಕೃಷಿ ಮಹಾವಿದ್ಯಾಲಯ ಅದರ ಒಂದು ಪಾತ್ರ ಏನು, ಏನಿರಬಹುದು ಈ ಒಂದು ಸರಣಿಯಲ್ಲಿ? ಈ ಸರಣಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಒಂದರ ಪಾತ್ರನೇ ಇಲ್ಲ, ಇಲ್ಲಿ ಮೂವರು ಪ್ಲೇಯರ್ಸ್ ಅಂತ ಹೇಳ್ಬೋದು. ಒಂದು ಕೇಂದ್ರ ಸ್ಥಾನದಲ್ಲಿ ಆಕಾಶವಾಣಿ ಇದೆ, ಮತ್ತೊಂದ್ ಕಡೆ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆ ಇದೆ. ಅದಕ್ಕಿಂತ ಅಗಾಧವಾಗಿ ಇರ್ತಕ್ಕಂಥದ್ದು ನಮ್ಮ ರೈತ ಸಮುದಾಯ. ಈ ಮೂರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ತಪ್ಪಾಗ್ಲಾರ್ದು. ಹಾಗೇನೆ ನಮ್ಮ ಪಾತ್ರ ಏನು ಅಂತ ಹೇಳೋದಾದ್ರೆ, ಇಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆ ಏನಿದೆ ಇದನ್ನ ಸಾಕಷ್ಟು ಜನ ನಮ್ಮ ಹಾಸನ ಜಿಲ್ಲೆಯ ಸಾಕಷ್ಟು ಜನ ರೈತರು ನೋಡಿದ್ದಾರೆ. ಅಲ್ಲದೆ ಈ ನೋಡಿಲ್ದೆ ಇರ್ತಕ್ಕಂಥವರ ಸಂಖ್ಯೆ ಬಹಳ ಹೆಚ್ಚಾಗಿದೆ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಕೃಷಿಗೆ ಸಂಬಂಧಿಸಿದ ಒಂದು ಸಂಸ್ಥೆ ಆಗ್ಬೋದು, ಕೇಂದ್ರ ಆಗ್ಬೋದು ಅಥವಾ ನಮ್ಮ ಕಾಲೇಜ್ ಆಗ್ಬೋದು, ಇಲ್ಲಿಗೆ ಬರ್ತಕ್ಕಂತ ರೈತರು ಏನಿದ್ದಾರೆ ಅವರೇ ನಮಗೆ ಖಂಡಿತವಾಗಿ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಆಗ್ತಕ್ಕಂತ ತಂತ್ರಜ್ಞಾನ ಏನಿದೆ ಅಥವಾ ತಾಂತ್ರಿಕತೆ ಏನಿದೆ ಅದನ್ನ ನಾವು ಅವರ ಒಂದು ಹೊಲದಲ್ಲಿ ತೋಟದಲ್ಲಿ ಜಮೀನಲ್ಲಿ ಕಂಡಾಗ ಅವ್ರಿಗಿಂತ ಹೆಚ್ಚಾದ ಸಂತೋಷ ನಮ್ಗಳಿಗಾಗುತ್ತೆ. ಯಾಕೆಂದ್ರೆ ಒಬ್ಬ ವಿಜ್ಞಾನಿಯಾಗಿ ಹೇಳೋದಾದ್ರೆ ನಮ್ಮಲ್ಲಿನ ಒಂದು ತಂತ್ರಜ್ಞಾನ ರೈತರ ಹೊಲಕ್ಕೆ ಹೋದ್ರೆ ಆ ರೈತನ ಮುಖದಲ್ಲಿ ಆ ನಗುವನ್ನು ಕಂಡ್ರೆ ನಮಗೂ ಅದಕ್ಕಿಂತ ಹೆಚ್ಚಿನ ನಗು ಆಗುತ್ತೆ. ಈ ದಿಸೆಯಲ್ಲಿ ಹೇಳೋದಾದ್ರೆ ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಅಥವಾ ಕೃಷಿ ಕಾಲೇಜ್ ಅಂತ ಎಲ್ಲರೂ ಬಹಳ ಜನಸಾಮಾನ್ಯರಲ್ಲಿ ಗೊತ್ತಿದೆ. ಕೃಷಿ ಕಾಲೇಜಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ನಾವು ಸುಮಾರು 18-20 ವಿವಿಧ ವಿಭಾಗಗಳು ಇದಾವೆ. ಅಂದ್ರೆ ಇದನ್ನ ಯಾವುದಕ್ಕೆ ಹೋಲಿಸ್ಬೋದು ಅಂದ್ರೆ ಇವತ್ತಿನ ದಿವಸದಲ್ಲಿ ಒಂದು ಮೆಡಿಕಲ್ ಕಾಲೇಜ್ಗೆ ಹೋಲಿಸ್ಬೋದು. ವೈದ್ಯಕೀಯ ಮಹಾವಿದ್ಯಾಲಯಕ್ಕಿಂತ ನಮ್ದೇನು ಕಡಿಮೆ ಇಲ್ಲ, ಅವ್ರು ನಮ್ಮನ್ನು ನೋಡ್ತಾರೆ, ನಾವು ಗಿಡಗಳನ್ನ ನೋಡ್ತೀವಿ ಅಥವಾ ಸಸ್ಯಗಳನ್ನ ನೋಡ್ತೀವಿ. ಹಾಗೇನೆ ಪ್ರತಿಯೊಂದು ವಿಭಾಗದಲ್ಲೂ ಅದರದೇ ಆದ ತಾಂತ್ರಿಕತೆಯನ್ನ ಇದು ಹೊಂದಿದೆ. ಅದಕ್ಕೂ ಮೊದಲು ಮತ್ತೊಂದು ಅಂಶವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದ್ರೆ ಈ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳೆಗಳ ವೈವಿಧ್ಯತೆ ಬಹಳ ಅಗಾಧವಾದ್ದು. ನಾವುಗಳು ಚನ್ನರಾಯಪಟ್ಟಣ ಅಥವಾ ಅರಸೀಕೆರೆಯಿಂದ ಪ್ರಾರಂಭಿಸಿದ್ರೆ ಸಕಲೇಶ್ಪುರದವರೆಗೂ ಮಳೆಯಲ್ಲಾಗ್ತಕ್ಕಂಥ ಏರುಪೇರಾಗ್ಬೋದು, ಆ ಮಣ್ಣಿನಲ್ಲಿರ್ತಕ್ಕಂಥ ಏರುಪೇರಾಗ್ಬೋದು, ಹವಾಗುಣದಲ್ಲಿರ್ತಕ್ಕಂಥ ಒಂದು ವೈಪರೀತ್ಯಗಳಿರ್ಬೋದು, ಅದರ ಜೊತೆಗೆ ಇವುಗಳೆಲ್ಲವನ್ನು ಸಮ್ಮೇಳನ ಆಗಿ ಬರ್ತಕ್ಕಂಥ ಈ ಬೆಳೆ ಮತ್ತು ಬೆಳೆ ಪದ್ಧತಿಗಳು ವಿಧಾನಗಳು ಇವು ಬಹಳ ಅಗಾಧವಾಗಿದೆ. ಹಾಗೇನೆ ಎಲ್ಲಾ ರೈತರಿಗೂ ಗೊತ್ತಿದೆ, ಒಂದೊಂದ್ ಸಾರಿ ನಾವು ಮೆಲ್ಕ್ ಹಾಕೋದಾದ್ರೆ ರಾಗಿಯಿಂದ ಹಿಡಿದು ಏಲಕ್ಕಿ ತನಕ ಬೆಳಿತೀವಿ, ಹೌದಲ್ವಾ? ಈಗ ರಾಗಿ ಮಳೆ ಬಹಳ ಕಡಿಮೆ ಬರ್ತಾ ಇರತಕ್ಕಂತ ಪ್ರದೇಶ. ಏಲಕ್ಕಿಗೆ ಬಹಳ ಹೆಚ್ಚು ಮಳೆ ಬೇಕು, ಮತ್ತೆ ಎತ್ತರವಾದ ಪ್ರದೇಶನೂ ಬೇಕು. ಇಷ್ಟೊಂದು ಅಗಾಧವಾದ ವೈವಿಧ್ಯತೆಯನ್ನ ಇರ್ತಕ್ಕಂತ ಈ ಹಾಸನ ಜಿಲ್ಲೆಗೆ ಈ ನಾವು ಇಬ್ರು ಆಕಾಶವಾಣಿ ಮತ್ತೆ ಕೃಷಿ ಮಹಾವಿದ್ಯಾಲಯ ನಮ್ಮ ಒಂದು ಕೈಲಾದಂತ ಒಂದು ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಪಾತ್ರ ಅನ್ನೋದಕ್ಕಿಂತ ಮೊದಲು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತ ಈ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಸಂಬಂಧಪಟ್ಟಂತ ಕೆಲವೊಂದು ಕೇಂದ್ರಗಳು ಅಂದ್ರೆ ಸಂಶೋಧನೆ ಆಗ್ಬೋದು, ಶಿಕ್ಷಣಕ್ಕೆ ಆಗ್ಬೋದು, ತರಬೇತಿ ಆಗ್ಬೋದು, ಇವುಗಳನ್ನ ನೀವು ನೋಡ್ತಾ ಹೋದ್ರೆ ಮೊದಲನೇದಾಗಿ ತಗೊಂಡ್ರೆ ನಾವಿದ್ದೀವಿ ಕೃಷಿ ಕಾಲೇಜು ಅಂತಾನೆ ಕರೆಯೋಣ. ಅದಕ್ಕೆ ಹೊಂದ್ಕೊಂಡಾಗೆ ನಮ್ಗೆ ಹಾಸನದಲ್ಲಿ ಪಶು ಸಂಗೋಪನಾ ಕಾಲೇಜ್ ಇದೆ. ಅದಾದ ನಂತರ ಕಂದ್ರಲಿಗೆ ಹೋದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲೇ ನಮ್ಮ ಕಾಲೇಜ್ ಮುಂದ್ಗಡೆ ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರ ಇದೆ, ಬಯೋಫ್ಯೂಯಲ್ ಇದೆ. ಹಾಗೆ ಗುಂಜೆಗೆ ಹೋದ್ರೆ ಅಲ್ಲೊಂದು ಸಂಶೋಧನಾ ಕೇಂದ್ರ ಇದೆ. ಸಕಲೇಶ್ಪುರಕ್ಕೆ ಹೋದ್ರೆ ನಮ್ಮ ಸಾಂಬಾರು ಮಂಡಳಿಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಏನೆಲ್ಲ ಮಾಡ್ತೀವಿ ಈ ಕಾರ್ಯಕ್ರಮಗಳನ್ನ ಕೈಗೊಳ್ತಕ್ಕಂಥದ್ದೇ. ಈ ಕಡೆ ಬಂದ್ರೆ ಸೋಮನಹಳ್ಳಿ ಕಾವಲಲ್ಲಿ ಆಲೂಗಡ್ಡೆಗೆ ಅದರದೇ ಆದಂತ ಒಂದು ಸಂಶೋಧನಾ ಕೇಂದ್ರ ಇದೆ. ಜೊತೆಗೆ ಅರಸೀಕೆರೆಗೆ ಹೋದ್ರೆ ತೆಂಗಿನ ಬಗ್ಗೆ ಇದೆ. ಇವೆಲ್ಲವನ್ನು ನಾವು ನೋಡಿದ್ರೆ ಹಾಸನ ಜಿಲ್ಲೆ ಎಲ್ಲೋ ಒಂದ್ ಕಡೆ ಇವೆಲ್ಲ ಕೃಷಿಗೆ ವರದಾನವಾಗಿದೆ ಅಂತಂದ್ರೆ ಅಥವಾ ಬಹಳಷ್ಟು ಪೂರಕವಾಗಿದೆ ಅಂತ ನಾನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಈಗ ನಮ್ಮ ಪಾತ್ರ ಏನು ಅಂದ್ರೆ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆಯ ಪಾತ್ರ ಏನು ಅಂತ ಕೇಳೋದಾದ್ರೆ, ಈಗಾಗಲೇ ನಾನು ಹೇಳಿದೆ ನಮ್ಮಲ್ಲಿ ಸುಮಾರು 18-20 ವಿವಿಧ ವಿಭಾಗಗಳಿದ್ದಾವೆ. ಅವುಗಳ ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ತಮ್ಮಗಳ ಜೊತೆ ಹಂಚಿಕೊಳ್ತಾ ಹೋಗ್ತೀವಿ. ಬಹಳ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಈ ನಾವು ರೈತರು ಬೆಳೆದಂತ ಪದಾರ್ಥಗಳ ಮೌಲ್ಯವರ್ಧನೆವರೆಗೂ ನಮ್ಮಲ್ಲಿ ತಾಂತ್ರಿಕತೆ ಇದೆ, ಅದರ ಬಗ್ಗೆ ಪರಿಣಿತಿ ಇದೆ, ಅದನ್ನ ತಿಳ್ಕೊಂಡಂತ ನುರಿತ ತಜ್ಞರು ಇದ್ದಾರೆ. ಈ ನಿಟ್ಟಲ್ಲಿ ನಾವು ರೈತರಿಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತೇವೆ, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ಪಂದಿಸ್ತೇವೆ ಅಂತ ಹೇಳಿದ್ರೆ ತಪ್ಪಾಗಲಾರ. ಹಾಗೆ ಇದರಲ್ಲಿ ನಾವು ಹೇಳ್ತಾ ಹೋಗೋದಾದ್ರೆ ಭೂಮಿ ಸಿದ್ಧತೆ ಅಂತ ಒಂದು ಅದರಲ್ಲಿ ಸ್ವಲ್ಪ ತಗೊಳ್ಳೋದಾದ್ರೆ ಏನಿದ್ರಲ್ಲಿ ಅಂತ ವಿಶೇಷತೆ ಏನಿದೆ ಅದರಲ್ಲಿ ನೋಡೋದಾದ್ರೆ, ಮೊದಲು ನಾವೆಲ್ಲೋ ಒಂದ್ ಕಡೆ ಈ ಮಾಗಿ ಉಳುಮೆ ಅಂತ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದ್ಧತಿ ನಮ್ಮಿಂದ ಎಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಒತ್ತಾಗ್ಬೋದು, ಅದಕ್ಕೆ ಕೊಡ್ತಾ ಇರ್ತಕ್ಕಂತ ಪ್ರಾಮುಖ್ಯತೆ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಾಗಿ ಉಳುಮೆಗೆ ಕಡಿಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇದನ್ನ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಆ ಮಾಗಿ ಉಳುಮೆಯಿಂದ ಆಗ್ತಕ್ಕಂಥ ಅನೇಕ ವಿಧವಾದ ಅನುಕೂಲಗಳನ್ನ ಕಂಡಿದ್ದೇವೆ. ಅದರಲ್ಲಿ ಈ ಶಾಂತಿಗ್ರಾಮದಿಂದ ಈ ಕಡೆ ಹೋಗೋದಾದ್ರೆ ಚನ್ನರಾಯಪಟ್ಟಣ ಅರಸೀಕೆರೆ ಎಲ್ಲಿ ಮಳೆ ಕಡಿಮೆ ಇದೆ ಅಂತ ಒಂದು ಪ್ರದೇಶದಲ್ಲಿ ಮಾಗಿ ಉಳುಮೆ ನಿಜವಾಗ್ಲೂ ರೈತರ ಒಂದು ಚಟುವಟಿಕೆಗಳಿಗೆ ತುಂಬಾ ಉಪಯುಕ್ತಕರವಾಗಿದೆ. ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬಹುದು. ಹಾಗೇನೆ ಈ ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಳೋದಾಗ್ಬೋದು, ಅಥವಾ ಬೆಳೆಗಳನ್ನ ಬೆಳಿಬೇಕಾದಾಗ ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ಕೇಶಮೂರ್ತಿಗಳ ಈ ಒಂದು ಸಾಲಿನ ಅಂತರ ಒಂದು ತಗೊಳ್ಳೋದಾದ್ರೆ ಏನಪ್ಪಾ ಅದರಲ್ಲಿ ಏನಿದೆ ಅಂತರದಲ್ಲಿ ಏನಿದೆ. ಈಗ ನಾವು ರಾಗಿನ ಆದ್ರೆ 9 ತಂಗ್ಲಕ್ಕೆ ಹಾಕ್ತೀವಿ ಅಕ್ಕಿ ಅಂತೀವಿ, ಅಥವಾ ಜೋಡಿ ಸಾಲು ಆದ್ರೆ ನಾವು ಅದಕ್ಕೆ 1.5 ಸಾಲು ಕೊಡ್ಲಿಕ್ಕೆ ಹೇಳ್ತೀವಿ. ಏನಿದೆ ಇದರಿಂದ ಆಗ್ತಕ್ಕಂತ ಅನುಕೂಲಗಳು ಅಂತಕ್ಕಂಥದ್ದನ್ನ ನಾವು ವೈಜ್ಞಾನಿಕವಾಗಿ ನಮ್ಮ ಕೇಂದ್ರದಲ್ಲಿ ಆಗ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಥವಾ ಈ ರಾಜ್ಯದಲ್ಲಿರ್ತಕ್ಕಂಥ 4 ಕೃಷಿ ವಿಶ್ವವಿದ್ಯಾಲಯಗಳೇನಿದ್ದಾವೆ ಅಲ್ಲಾಗಿರ್ತಕ್ಕಂಥ ಸಂಶೋಧನೆಗಳನ್ನ ಎಲ್ಲವನ್ನು ನಾವು ಕ್ರೋಢೀಕರಿಸಿ ಅವುಗಳನ್ನ ವಿಶ್ಲೇಷಣೆ ಮಾಡಿ ನಮ್ಮ ರೈತರ ಮುಂದೆ ತಂದಿರತಕ್ಕಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಬೇಸಾಯ ಶಾಸ್ತ್ರ ಅಂತ ಏನ್ ಹೇಳ್ತೀನಿ, ಇದರಲ್ಲಿ ನಾವು ಬಿತ್ತನೆಯಿಂದ ಹಿಡಿದು ಕಟಾವು ತನಕ ಏನೆಲ್ಲಾ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ವಿಧಾನವನ್ನ ತಿಳಿಸ್ಕೊಡುತ್ತೆ. ಹಾಗೇನೆ ಯಾವ ಬೆಳೆಯಲ್ಲಿ ಯಾವ ಬೆಳೆಯನ್ನ ಅಂತರ ಬೆಳೆಯಾಗಿ ಬೆಳಿಬಹುದು ಅಂದ್ರೆ ಅಕ್ಕಡಿ ಸಾಲಾಗಿ ಬೆಳಿಬಹುದು, ಇದರಿಂದ ನಮ್ಗೆ ಬರ್ತಕ್ಕಂಥ ಅನುಕೂಲಗಳೇನು, ಅಥವಾ ರಾಗಿಯಲ್ಲಿ ನಾವು ಈ ತೊಗರಿಯನ್ನ ಬೆಳೆಯೋದಾದ್ರೆ ಎಷ್ಟು ಸಾಲು ತೊಗರಿ ಬೆಳಿಬೇಕು, ಎಷ್ಟು ಸಾಲು ರಾಗಿ ಬೆಳಿಬೇಕು, ಅಥವಾ ನಾವು ರಾಗಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದರೂ ಅಂತರ್ ಬೆಳೆಯನ್ನಾಗಿ ಬೆಳೆಯೋದ್ರ ಜೊತೆಗೆ ಬೇರೆ ಏನಾದರೂ ಈ ಒಂದು ವ್ಯವಸಾಯ ಪದ್ಧತಿಗಳನ್ನ ಮಾಡಬಹುದೇ. ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ನಾವು ಈ 10 ಸಾಲುಗಳಿಗೆ 1 ಸಾಲು ಒಂದು ದೋಣಿ ಸಾಲನ್ನ ತೆಗಿತೀವಿ ಇಲ್ಲಿ ಕುಶ್ಕಿಯಲ್ಲಿ. ಅದು ಏನಾಗುತ್ತೆ, ಮಳೆ ಬಿದ್ದಂತ ಮಳೆ ಹೆಚ್ಚಾಗಿ ಹೋಗುವಂತೂ ತುಂಬಾ ಹೆಚ್ಚಾಗಿ ಮಳೆ ಬಂದ್ರೆ ಅದು ಕಾಲುವೆಯಾಗಿ ಪರಿವರ್ತಿಸ ಕಡಿಮೆ ಮಳೆ ಬಿದ್ರೆ ಅಲ್ಲೇ ನೀರು ಶೇಖರಣೆ ಆಗಿ ಅದು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಬಹಳಷ್ಟು ಸಹಕಾರಿಯಾಗುತ್ತೆ. ಈ ರೀತಿ ಬೇಸಾಯ ಶಾಸ್ತ್ರದಲ್ಲಿ ತನ್ನದೇ ಆದಂತ ಒಂದು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವುಗಳೆಲ್ಲವನ್ನು ನಾವು ಹಂತ ಹಂತವಾಗಿ ಮತ್ತೆ ಕಾಲಕ್ಕೆ ತಕ್ಕನ ಹಾಗೆ ರೈತರಿಗೆ ವಿತರಿಸತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನು ನಂತರ ಈ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಮಣ್ಣು ವಿಜ್ಞಾನ ವಿಭಾಗ ಹೊಂದಿದೆ. ಅಂದ್ರೆ ಅವರು ಹೆಚ್ಚಾಗಿ ಮಣ್ಣು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನೇ ಗಮನದಲ್ಲಿಟ್ಟುಕೊಂಡು ಸಂಶೋಧನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಜನಸಾಮಾನ್ಯರಿಗೆ ತಕ್ಷಣದಲ್ಲೇ ತಿಳುವಳಿಕೆ ಬರಬೇಕು ಅಥವಾ ಅವರಿಗೆ ಅರ್ಥವಾಗಬೇಕು ಅಂತಂದ್ರೆ ಇತ್ತೀಚೆಗೆ ಈ ಒಂದು ಸರ್ಕಾರ ಕೊಡ್ತಾ ಇರತಕ್ಕಂತ ಮಣ್ಣು ಆರೋಗ್ಯ ಚೀಟಿ ಏನಿದೆ ಇದು ಬಹಳ ಉತ್ತಮವಾದ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತಂದ್ರೆ ಈಗ ನಾವು ಯಾವ್ದಾದ್ರೂ ವೈದ್ಯರ ಬಳಿಗೆ ಹೋದ್ರೆ ನಮ್ಮನ್ನ ನಾಡಿ ಪರೀಕ್ಷೆ ಮಾಡ್ದಂಗೆ ಮಾಡ್ತಾರೆ, ಹೌದಲ್ವಾ? ನಾಡಿ ಹಿಡಿದು ಏನು ಇವರಿಗೆ ಯಾವ ರೀತಿ ಇದೆ ಆರೋಗ್ಯ. ಇದು ಎಲ್ಲೋ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ ಮಣ್ಣಿನ ಲಕ್ಷಣಗಳು ಅದರಲ್ಲಿರ್ತಕ್ಕಂತ ಒಂದು ಭೌತಿಕ ಗುಣಗಳಾಗ್ಬೋದು, ರಾಸಾಯನಿಕ ಗುಣಗಳಾಗ್ಬೋದು, ಇದನ್ನೆಲ್ಲ ನೋಡಿದ್ರೆ ಆ ಮಣ್ಣು ಯಾವ ರೀತಿ ಇದೆ, ಫಲವತ್ತಾಗಿದೆಯಾ ಫಲವತ್ತಾಗಿಲ್ವಾ, ಅದರ ಒಂದು ರಸಸಾರ ಏನು, ಅದು ಉಳಿ ಮಣ್ಣೆ ಕ್ಷಾರವಾದ ಮಣ್ಣೆ, ಆ ಮಣ್ಣಲ್ಲಿ ಯಾವ ಬೆಳೆಗಳನ್ನು ಬೆಳಿಬಹುದು, ಇವುಗಳನ್ನೆಲ್ಲ ನೋಡೋದಕ್ಕೆ ನಮ್ಮ ಒಂದು ಮಣ್ಣು ವಿಜ್ಞಾನ ವಿಭಾಗ ಇದೆ. ಅದರ ಜೊತೆಗೆ ಅವರು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಬರ್ತಕ್ಕಂಥ ನೀರಿನ ಮಾದರಿಗಳೇನಿದ್ದಾವೆ ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಶ್ಲೇಷಣೆ ಮಾಡಿ ಬಂದಂತ ರೈತರಿಗೆ ಅದರ ಒಂದು ಫಲಿತಾಂಶವನ್ನು ಕೊಡ್ತಾರೆ. ಈ ರೀತಿ ಮಣ್ಣು ವಿಜ್ಞಾನ ಅದರದೇ ಆದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಒಟ್ಟಾರೆ ಕೃಷಿಗೆ ಪೂರಕವಾಗಿ ಬರ್ತಕ್ಕಂಥದ್ದು ತೋಟಗಾರಿಕೆ ಒಂದು ವಿಭಾಗ ಅಂತಂದ್ರೆ, ತೋಟಗಾರಿಕೆ ಅಂದ ತಕ್ಷಣನೇ ಇವತ್ತು ನಮ್ಮಲ್ಲಿ ಅನೇಕ ಮಾದರಿ ರೈತರು ಏನಿದ್ದಾರೆ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎಷ್ಟರ ಮಟ್ಟಿಗೆ ತೋಟಗಾರಿಕೆ ಇಲಾಖೆ ಇವತ್ತು ಕೃಷಿಕರ ಬಾಳಲ್ಲಿ ಮುಗದಲ್ಲಿ ನಗುವನ್ನ ತರೋದಕ್ಕೆ ಏನೆಲ್ಲ ಇದೆ ಅಂತ ಅನ್ನೋದಾದ್ರೆ ತೋಟಗಾರಿಕೆಯಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ರೀತಿಯಾದ ಆಧುನಿಕ ತಾಂತ್ರಿಕತೆಗಳಾಗ್ಬೋದು, ಈ ಒಂದು ಭಾಗಕ್ಕೆ ಬೇಕಾದಂತ ತೋಟಗಾರಿಕೆ ಬೆಳೆಗಳ ಆಯ್ಕೆಯಿಂದ ಹಿಡಿದು, ಅಥವಾ ಉದಾಹರಣೆಗೆ ಹೇಳೋದಾದ್ರೆ ಈ ಭಾಗದಲ್ಲಿ ಅಂದ್ರೆ ಕೆಲವು ಭಾಗಕ್ಕೆ ಹೋದ್ರೆ ತೆಂಗು ಹೆಚ್ಚಾಗಿದೆ. ಇಲ್ಲಿ ತೆಂಗಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬೆಳೀತಕ್ಕಂಥದ್ದು ತಿಪ್ಟೂರು ಎತ್ತರದ ತಳಿಯನ್ನ ಬೆಳಿತೇವೆ, ಅರಸೀಕೆರೆ ಎತ್ತರದ ತಳಿಗಳನ್ನ ಬೆಳಿತೇವೆ. ಅದಲ್ಲದೆ ಸುಮಾರು 16 ತಳಿಗಳು ನಮ್ಮ ಭಾಗಕ್ಕೆ ಸೂಕ್ತ ಆಗ್ತಕ್ಕಂತ ತೆಂಗಿನ ತಳಿಗಳಿದ್ದಾವೆ. ಅದ್ರ ಬಗ್ಗೆನೂ ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಇದನ್ನ ನಾವು ತಿಳಿಸ್ಕೊಟ್ಟ ತಕ್ಷಣ ರೈತರೆಲ್ಲರೂ ಅಳವಡಿಸ್ಕೊಳ್ಬೇಕು ಅಂತೇನಿಲ್ಲ, ಅವರ ಒಂದು ತಿಳುವಳಿಕೆ ಅಥವಾ ಅವರ ಜ್ಞಾನಕ್ಕೆ ಇದು ಪೂರಕವಾಗುತ್ತೆ. ಯಾರಾದರೂ ಪರೀಕ್ಷಾರ್ಥಕವಾಗಿ ನಾವು ಒಂದು ಎಕರೆ ಬೇರೆ ತಳಿಯನ್ನು ಹಾಕ್ತೀವಿ ಅಂದ್ರೆ ಅದಕ್ಕೂ ಸಹ ನಾವು ಎಲ್ಲಿ ಆ ಒಂದು ಸಸಿಗಳು ದೊರಕ್ತವೆ ಅಂತಕ್ಕಂತ ಮಾಹಿತಿ ಕೊಡೋದನ್ನು ನಮ್ಮ ತೋಟಗಾರಿಕಾ ವಿಭಾಗದಲ್ಲಿ ಮಾಡ್ತಾರೆ. ಅದರ ಜೊತೆಗೆ ತಮ್ಗೆಲ್ರಿಗೂ ಗೊತ್ತೇ ಇದೆ, ಇವತ್ತಿನ ದಿವಸ ಈ ಪಾಲಿ ಹೌಸ್ ಆಗ್ಬೋದು, ನೆಟ್ ಹೌಸ್ ಆಗ್ಬೋದು, ಇದ್ರ ಬಗ್ಗೆನೂ ನಮ್ಮಿಂದ ಮಾಹಿತಿಯನ್ನ ನಾವು ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಅದಾದ ನಂತರ ತಗೊಳ್ಳೋದಾದ್ರೆ ಸಸ್ಯ ಅಭಿವೃದ್ಧಿ ಅಥವಾ ತಳಿ ವಿಭಾಗ ಅಂತ ಏನ್ ಹೇಳ್ತೀವಿ ಇದು, ಈ ವಿಭಾಗವನ್ನು ತಗೊಳ್ಳೋದಾದ್ರೆ ಕೇಶಮೂರ್ತಿಗಳೇ ತಮಗೆ ಗೊತ್ತಿದೆ, 60ರ ದಶಕದಲ್ಲಿ ನಾವು ಈ ಸೋನಾಲಿಕಾ ಗೋಧಿಯನ್ನ ತಂದಾಗ ಹೌದಲ್ವಾ ಬರ ಇತ್ತು, ಅವತ್ತು ಬರೀ ತಳಿ ಒಂದರಿಂದಲೇ ನಮ್ಮ ಒಂದು ಇಳುವರಿಯನ್ನ ಅನೇಕ ಪಟ್ಟು ಮಾಡಿದಂತ ಒಂದು ಕೀರ್ತಿ ಈ ಒಂದು ವಿಭಾಗಕ್ಕೆ ಹೋಗ್ಬೇಕು ಅಂದ್ರೆ ತಪ್ಪಾಗ್ಲಾರದು. ಅಂದ್ರೆ ಅಂದಿನ ದಿವಸ ನಮ್ಮಲ್ಲಿದ್ದಂತ ಅನೇಕ ಈ ಸ್ಥಳೀಯ ತಳಿಗಳೇನಿದ್ದಾವೆ ಅಥವಾ ನಮ್ಮ ಲೋಕಲ್ ಬ್ರೀಡ್ಸ್ ನಾಟಿ ತಳಿಗಳು ಇವುಗಳು ಏನಿದಾವೆ, ಇವುಗಳಿಗೆನ್ನ ನಾವು ಎಲ್ಲೂ ನಾವು ಇವತ್ತು ಅಲ್ಲಿಗೆಳಿತಾ ಇಲ್ಲ. ಯಾಕೆಂದ್ರೆ ಅವು ಅನೇಕ ಗುಣಲಕ್ಷಣಗಳ ಆಗರ ಅಂತಂದ್ರೆ ತಪ್ಪಾಗಲ್ಲ. ಅದರಿಂದನೇ ಸಾಕಷ್ಟು ಗುಣಲಕ್ಷಣಗಳನ್ನ ಇವತ್ತು ಬಂದಂತ ಹೊಸ ಹೊಸ ತಳಿಗಳಲ್ಲೂ ನಾವು ತಂದಿದ್ದೇವೆ. ಅದಲ್ಲದೆ ಯಾವ ಕಾಲಕ್ಕೆ ಯಾವ ತಳಿ ಬೇಕಾಗುತ್ತೆ ಅಂದ್ರೆ, ಈಗ ರಾಗಿ ತಗೊಳ್ಳೋದಾದ್ರೆ ಅಲ್ಪಾವಧಿ ತಳಿಗಳಿದ್ದಾವೆ, ಮಧ್ಯಮಾವಧಿ ತಳಿ ಇದ್ದಾವೆ, ದೀರ್ಘಾವಧಿ ತಳಿ ಇದ್ದಾವೆ. ಈ ತರದ ತಳಿ ಅಭಿವೃದ್ಧಿ ಕಾರ್ಯಗಳನ್ನ ಈ ಒಂದು ವಿಭಾಗ ಮಾಡುತ್ತೆ. ಅದಲ್ಲದೆ ಈ ರೈತರಿಗೆ ಬೇಕಾಗುವ ಎಲ್ಲ ಗುಣಲಕ್ಷಣಗಳು ಏನಿದಾವೆ ಅವುಗಳನ್ನ ಆ ತಳಿಗಳಲ್ಲಿ ಸಂಕರಣ ಮಾಡಿ ರೈತರಿಗೆ ಕೊಡ್ತಕ್ಕಂತ ಪ್ರಯತ್ನಗಳಾಗಿದ್ದಾವೆ. ಅವುಗಳ ಎಲ್ಲ ಮಾಹಿತಿಯನ್ನ ಈ ಒಂದು ವಿಭಾಗದ ತಜ್ಞರು ತಮ್ಮ ಮುಂದೆ ಇಡ್ತಾರೆ. ಅದಾದ ನಂತರ ಬಂದ್ರೆ ಬೀಜ ತಂತ್ರಜ್ಞಾನ ವಿಭಾಗ ನಮ್ಮಲ್ಲಿದೆ. ಅಲ್ಲಿ ಅವರು ಬಹಳಷ್ಟು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಬೀಜಗಳ ಆಯ್ಕೆ ಆಗ್ಬೋದು, ಅಥವಾ ಬೀಜವನ್ನು ತೆಗೆದುಕೊಂಡು ಬಂದಂತ ಕಾಲದಲ್ಲಿ ಯಾವ್ಯಾವ ರೀತಿಯಾದ ಈ ಒಂದು ಬೀಜೋಪಚಾರ ಮಾಡಿದರೆ ಆ ಮೊಳಕೆ ಹೊಡಿತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ಬೋದು, ಆ ಬೀಜ ಮೊಳಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಕೆಲವೊಂದು ರೋಗ ಅಥವಾ ಕೀಟಗಳು ಬರ್ತವೆ, ಅವುಗಳನ್ನ ಈ ಬೀಜೋಪಚಾರ ಒಂದರಿಂದಲೇ ನಾವು ಎಷ್ಟು ಮಟ್ಟಿಗೆ ನಾವು ತಡಿಬಹುದು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಈ ಒಂದು ವಿಭಾಗದಿಂದ ಇದ್ ಮಾಡ್ತಾರೆ. ಆ ರೀತಿ ಅದನ್ನ ಇದೆ. ನಂತರದ ಎರಡು ವಿಭಾಗಗಳು ಏನಿದ್ದಾವೆ, ಇದು ರೈತರನ್ನ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥವು, ಈ ರೋಗಶಾಸ್ತ್ರ ವಿಭಾಗ ಮತ್ತೆ ಕೀಟಶಾಸ್ತ್ರ ವಿಭಾಗ. ಯಾಕೆಂದ್ರೆ ಇವು ಕಣ್ಣಿಗೆ ಕಾಣ್ತವೆ, ಅದರಲ್ಲೂ ಈ ಭಾಗದಲ್ಲಿ ಹೇಳೋದಾದ್ರೆ ಆಲೂಗಡ್ಡೆ ಅಂಗಮಾರಿ ರೋಗ ನೆನೆಸ್ಕೊಂಡ್ರೇನೆ ರೈತರಿಗೂ ಬಹಳಷ್ಟು ಏನೋ ಸ್ವಲ್ಪ ಮಟ್ಟಿಗೆ ಆತಂಕನೂ ಆಗುತ್ತೆ. ವಿಜ್ಞಾನಿಗಳು ಅಷ್ಟೇ ಆತಂಕದಲ್ಲಿ ನಾವು ಇರ್ತೀವಿ. ಯಾಕೆಂದ್ರೆ ನಾವು ಹೇಳಿದಂತ ಒಂದು ಔಷಧಿಗಳಾಗ್ಬೋದು, ತಂತ್ರಜ್ಞಾನ ಅಥವಾ ತಾಂತ್ರಿಕತೆಗಳಾಗ್ಬೋದು, ಏನಪ್ಪ ಇದು ಹೊಲದಲ್ಲಿ ರೈತನ ಜಮೀನಲ್ಲಿ ಇದು ಕೆಲಸ ಮಾಡದೆ ಹೋಗ್ಬಿಟ್ರೆ ಆ ಊರು ನಮ್ಮ ಮೇಲೆ ಇಟ್ಟಂತ ಭರವಸೆ ಏನಾಗ್ಬೋದು ಅಂತಕ್ಕಂಥ ಇದು ಈ ರೋಗ ಶಾಸ್ತ್ರ ಮತ್ತೆ ಕೀಟಶಾಸ್ತ್ರ ವಿಭಾಗ. ಕೇಶಮೂರ್ತಿಗಳ ಇಲ್ಲಿ ತಮಗೆ ಒಂದು ಅಂಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ನಾನು ಯಾವುದೇ ಒಂದು ರೈತರ ಸಭೆ ಅಥವಾ ಸಮಾರಂಭಗಳಿಗೆ ಹೋದಾಗ ಎಲ್ಲರೂ ನಾನು ಕೇಳ್ಕೊಳ್ತೀನಿ, ದಯಮಾಡಿ ನಮ್ಮ ಕಾಲೇಜಿಗೆ ಬನ್ನಿ, ನಮ್ಮಲ್ಲಿ ಬಹಳಷ್ಟು ಜನ ತಜ್ಞರಿದ್ದಾರೆ, ಅವರು ಉಪಯೋಗ ಪಡೀರಿ. ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಂದಿಗೂ ಸಹ ರೈತರು ಯಾವುದೋ ಒಂದು ರಾಸಾಯನಿಕಗಳನ್ನ ಮಾರ್ತಕ್ಕಂತ ಅಂಗಡಿಯವರ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಹೊರತು ತಜ್ಞರ ಮಾತಿಗೆ ಅಷ್ಟೊಂದು ಒತ್ತನ್ನ ಕೊಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಅಲ್ಲ, ಬಹುಶಃ ಅವ್ರಿಗೆ ಅರಿವಿಲ್ದಲೇನೋ ಇರಬಹುದು ಸರ್. ಅಂದ್ರೆ ನಿಮ್ ಕಾಲೇಜಲ್ಲಿ ಇಷ್ಟೆಲ್ಲ ತಜ್ಞರಿದ್ದಾರೆ, ಅವ್ರ ಬಳಿ ಹೋದ್ರೆ ನಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತಿಲ್ದಲೇನೋ ಇರಬಹುದು. ಇರ್ಲಿಕ್ಕೂ ಸಾಧ್ಯ, ಇರ್ಲಿಕ್ಕೂ ಸಾಧ್ಯ. ಅದೇ ಇದರಲ್ಲಿ ಇವತ್ತಿನ ದಿವಸ ಕೆಲವು ಡಿಪ್ಲೊಮಾ ಕೋರ್ಸ್ ಅನ್ನ ಈ ಪರಿಕರಗಳ ಮಾರಾಟಗಾರರಿಗೇನೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಮಾಡ್ತಾ ಇದೆ. ಅಂದ್ರೆ ಅವರಿಗೆ ಒಂದು ವರ್ಷಗಳ ಕಾಲ ವಾರದಲ್ಲಿ ಒಂದು ದಿವಸ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಅವರು ರೈತರಿಗೆ ಮಾಹಿತಿ ಕೊಡ್ಲಿಕ್ಕೆ, ಜೊತೆಗೆ ಅವರು ಮಾಹಿತಿ ತಿಳ್ಕೊಳ್ಲಿಕ್ಕೆ, ಕೃಷಿ ಮತ್ತೆ ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಹೈನುಗಾರಿಕೆ, ಇವುಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೆಚ್ಚಿನ ಒಂದು ತರಬೇತಿ ಕೊಡ್ತಾ ಇದ್ದೇವೆ ಅಂತಂದ್ರೆ ತಪ್ಪಾಗಲ್ಲ. ಒಂದು ವರ್ಷಗಳ ಕಾಲ ಕೊಡ್ತೇವೆ. ಅವರು ಆ ತರದವರು ಇವತ್ತು ಮಾರಾಟಕ್ಕೆ ವಾಪಸ್ ಹೋದಾಗ ರೈತರಿಗೆ ಪೂರಕವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂತ ಒಂದು ನಂಬಿಕೆ ನಮಗೂ ಇದೆ, ಸರ್ಕಾರನೂ ಅವ್ರ ಮೇಲೆ ಬಹಳಷ್ಟು ಭರವಸೆ ಇಟ್ಟಿದೆ. ಆದಾಗ್ಯೂ ನಾನು ರೈತರಲ್ಲಿ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದೇನಂದ್ರೆ, ಯಾವುದೇ ಒಂದು ರೋಗ ಇರ್ಬೋದು, ಕೀಟ ಇರ್ಬೋದು, ದಯಮಾಡಿ ನಮ್ಮ ಕಾಲೇಜಿನವರಿಗೆ ಬನ್ನಿ, ನಮ್ಮ ಕೃಷಿ ಕಾಲೇಜಿಗೆ ಬನ್ನಿ, ತಜ್ಞರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಇನ್ನೊಂದು ವಿಭಾಗ ಇದೆ, ನಮ್ಮ ರೈತರಿಗೆ ಎಲ್ರಿಗೂ ಗೊತ್ತಿದೆ, ಬಯೋಫರ್ಟಿಲೈಸರ್ ಅಂತಾರೆ, ಸೂಕ್ಷ್ಮಾಣ ಗೊಬ್ಬರಗಳು ಅಂತ ಹೇಳ್ತಾರೆ. ಈ ಒಂದು ವಿಭಾಗದಲ್ಲಿ ಬಹಳ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಾವೆ. ನಮ್ಮಲ್ಲಿ ಬರೀ ರೈಸೋಬಿಯಮ್ ಅಥವಾ ಇದಕ್ಕೆ ನಾವು ಸೀಮಿತವಾಗಿಲ್ಲ, ಈಗ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಂತಕ್ಕಂಥ ಈ ಕೆಲವೊಂದು ರೋಗಗಳನ್ನ ನಿಯಂತ್ರಣ ಮಾಡತಕ್ಕಂಥ ಸೂಕ್ಷ್ಮ ಜೀವಾಣುಗಳನ್ನ ಉತ್ಪಾದನೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲಿ ನಮ್ಮಲ್ಲಿ ಕೊಡ್ತಕ್ಕಂಥ ಈ ಸೂಕ್ಷ್ಮಾಣು ಜೀವಿಗಳು ಏನಿದ್ದಾವೆ, ಇವು ಬಹಳಷ್ಟು ಗುಣಾತ್ಮಕವಾಗಿರ್ತವೆ ಅಂತ ಹೇಳ್ತೀವಿ. ಅಂದ್ರೆ ಕ್ವಾಲಿಟಿಗೆ ನಾವು ಹೆಚ್ಚು ಒತ್ತನ್ನ ಕೊಟ್ಟು ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ಮ ಈಗಾಗಲೇ ಪಶುಸಂಗೋಪನೆ ಬಗ್ಗೆ ಈಗಾಗಲೇ ಸರಣಿಯನ್ನ ತಾವು ಮಾಡಿದಿರಿ, ಜೊತೆಗೆ ಕಾಲೇಜು ಇದೆ, ಅದಲ್ಲದೆ ನಮ್ಮಲ್ಲೂ ತಜ್ಞರು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಈ ಕೃಷಿ ಇಂಜಿನಿಯರಿಂಗ್ ಆಸ್ಪೆಕ್ಟ್, ಅಂದ್ರೆ ತಂತ್ರಜ್ಞಾನದ ಬಗ್ಗೆ. ಇವತ್ತಿನ ದಿವಸ ಕೇಶಮೂರ್ತಿಗಳೇ ತಮಗೆ ಗೊತ್ತಿದೆ, ವ್ಯವಸಾಯ ಮಾಡಬೇಕಾದ್ರೆ ಈ ಆಳುಗಳ ಲಭ್ಯತೆ ತುಂಬಾನೇ ಕಡಿಮೆ ಆಗಿದೆ, ಕೂಲಿ ಆಳುಗಳ ಲಭ್ಯತೆ ತುಂಬಾನೇ ಕಡಿಮೆ ಆಗಿದೆ. ಜೊತೆಗೆ ನಾವು ರೈತರು ಮನೆಯಲ್ಲಿ ಮೊದಲು ಎಷ್ಟು ಜನ ಇದ್ವಿ, ಈಗ ಎಷ್ಟು ಜನ ಇದ್ದೀವಿ, ಕಡಿಮೆ ಆಗ್ತಾ ಇದ್ದೀವಿ. ಹೀಗಾಗಿ ಈ ಒಂದು ವಿಭಾಗದಲ್ಲಿ ಹೆಚ್ಚಿನ ಒಂದು ತಾಂತ್ರಿಕ ಕಥೆಗಳು, ಅಂದ್ರೆ ಕೃಷಿಯಲ್ಲಿ ಅಳವಡಿಸಿಕೊಳ್ತಬೇಕಾದಂತಹ ಅನೇಕ ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ತಮ್ಗೆ ಹೇಳ್ಬೇಕು ಅಂತಂದ್ರೆ, ಈ ಕೆಲವೊಂದು ಚಿಕ್ಕ ಚಿಕ್ಕ ಯಂತ್ರಗಳು ಬಂದಿದ್ದಾವೆ, ಅಂದ್ರೆ ಸಣ್ಣ ಕುಟುಂಬ ತಗೊಳ್ಬಹುದು, ಸುಮಾರು ಒಂದು 30,000 ಹಿಡಿದು 50,000-60,000 ಬರ್ತಕ್ಕಂತ ಕೆಲವೊಂದು ಯಂತ್ರೋಪಕರಣಗಳಿದಾವೆ, ಅವು ತಗೊಂಡ್ರೆ ಸ್ವಲ್ಪ ಮಟ್ಟಿಗೆ ನಾವು ಈ ಅಂತರ್ಬೇಸಾಯ ಇವುಗಳೆಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇವುಗಳನ್ನ ಅವರು ಹೆಚ್ಚಿನ ಒಂದು ರೀತಿಯಲ್ಲಿ ರೈತರಿಗೆ ತಿಳಿಸಿಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ಅದಲ್ಲದೆ ಈ ಕಟಾವು ಮಾಡಬೇಕಾದ್ರೆ, ಒಕ್ಕಣೆ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾದ ಒಂದು ಸಲಕರಣೆಗಳು ಇವತ್ತು ರೈತರಿಗೆ ಲಭ್ಯ ಇದ್ದಾವೆ ಅಂತಕ್ಕಂಥದ್ದನ್ನು ಅವರು ತಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅದಾದ ನಂತರ ಕೆಲವೊಂದು ತಗೊಳ್ಳೋದಾದ್ರೆ, ಈಗ ಬೆಳೆ ಶರೀರ ಕ್ರಿಯಾಶಾಸ್ತ್ರ ಇದೆ, ಜೈವಿಕ ತಂತ್ರಜ್ಞಾನ ಇದೆ, ಇವುಗಳು ಎರಡರಲ್ಲೂ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬೆಳೆ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ಈ ಒಂದು ಪೋಷಕಾಂಶಗಳ ಬಗ್ಗೆ ಆಗ್ಬೋದು, ಆ ಪೋಷಕಾಂಶಗಳ ಕೊರತೆ ಆದಾಗ ಏನ್ ಮಾಡ್ಬೇಕು, ಯಾವ ರೀತಿ ಆ ಕೊರತೆಯ ಲಕ್ಷಣಗಳಿರ್ತವೆ, ಹಾಗೇನೆ ಈ ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ ಅಂತ ಏನ್ ಹೇಳ್ತೀವಿ, ಬೆಳೆ ಪ್ರಚೋದಕಗಳು ಅಂತ ಏನ್ ಹೇಳ್ತೀವಿ, ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಅವರುಗಳು ಕೊಡಲಿಕ್ಕೆ ತಮ್ಮ ಒಟ್ಟಿಗೆ ಇಲ್ಲಿಗೆ ಬರ್ತಾರೆ. ಹಾಗೆ ನಾವು ಕೃಷಿ ಜೈವಿಕ ತಂತ್ರಜ್ಞಾನ ವಿಭಾಗ ಇದೆ, ಇದರಲ್ಲಿ ರೈತರಿಗೆ ಬಹಳಷ್ಟು ಹತ್ತಿರವಾಗಿರ್ತಕ್ಕಂಥದ್ದು G9 ಬಾಳೆ, G9 ಬಾಳೆ ಏನಿದೆ, ಇದನ್ನ ಈಗಾಗಲೇ ಒಂದು 2 ದಶಕಗಳಿಂದನೂ ಬಹಳಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಜೈವಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಿದಂತ ಬೆಳೆಗಳಿದ್ದಾವೆ. ಅಂಗಾಂಶ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇವರುಗಳು ತಮ್ಮೊಂದಿಗೆ ತಮ್ಮ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಅದಾದ ನಂತರ ನಮ್ಮಲ್ಲಿ ಈ ಒಂದು ಆಹಾರ ತಂತ್ರಜ್ಞಾನಕ್ಕೆ ವಿಭಾಗ ಇದೆ, ಕೃಷಿ ಅರ್ಥವ್ಯವಸ್ಥೆ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ಕೃಷಿ ಆರ್ಥಿಕತೆ ಬಗ್ಗೆ ಅಂತಂದ್ರೆ, ನಾವು ರೈತರಾಗಿ ಮತ್ತೆ ವಿಜ್ಞಾನಿಗಳಾಗಿ ಎಲ್ಲೋ ಒಂದ್ ಕಡೆ ಅಧಿಕ ಇಳುವರಿ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದ್ರೆ ರೈತರು ಯೋಚನೆ ಮಾಡ್ತಕ್ಕಂಥದ್ದು ಅಧಿಕ ಲಾಭದ ಬಗ್ಗೆ, ಅಂದ್ರೆ ಯಾವ ಯಾವ ಪರಿಕರಗಳನ್ನ ಎಷ್ಟು ಮಟ್ಟಿಗೆ ಯಾವ ಕಾಲದಲ್ಲಿ ಹಾಕಿದ್ರೆ ನಮಗೆ ಅಧಿಕ ಇಳುವರಿ ಬರುತ್ತೆ ಅಂತಕ್ಕಂತ ಒಂದು ಲೆಕ್ಕಾಚಾರವನ್ನು ಮತ್ತೆ ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡಲಿಕ್ಕೆ ನಮ್ಮಲ್ಲಿ ತಜ್ಞರು ತಮ್ಮ ಒಂದು ಸೇವೆಗೆ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಮೌಲ್ಯವರ್ಧನೆಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ, ರೈತರು ಬೆಳೆದಂತ ಬೆಳೆಗಳಿಗೆ ಹೆಚ್ಚಿನ ಒಂದು ಲಾಭವನ್ನ ಕೊಡಿಸ್ತಕ್ಕಂಥ ಅನೇಕ ವಿಧಗಳಿರ್ಬೋದು, ಅಥವಾ APMC ಅಥವಾ ಇತರೆ ಮಾರುಕಟ್ಟೆಯ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ಎಲ್ಲ ಪರಿಣಿತರು ನಮ್ಮಲ್ಲಿ ಇದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್, ಒಂದು ಇಡೀ ವಿಶ್ವವಿದ್ಯಾನಿಲಯ ಕೃಷಿವಾಣಿ ಬಾನುಲಿ ಸರಣಿಯ ಮೂಲಕ ರೈತರಿಗೆ ಅಗತ್ಯವಾದ ವೈಜ್ಞಾನಿಕ ಮಾಹಿತಿಯನ್ನ ನೀಡುವುದರ ಜೊತೆಗೆ ರೈತರ ಸಮೀಪಕ್ಕೆ ಮತ್ತಷ್ಟು ಬರೋದಕ್ಕೆ ಸಿದ್ಧ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರಿ, ಬಹಳ ಸಂತೋಷ ಆಯಿತು. ಆರಂಭದಲ್ಲೇ ತಾವು ಹೇಳಿದ್ರಿ ರೈತರು ಕನ್ನಡಿ ಇದ್ದಾಗೆ ಅಂತ, ಅಂದ್ರೆ ನಿಮ್ಮ ಸಂಶೋಧನಾ ಸಂಸ್ಥೆಗೆ ರೈತರು ನಿರಂತರವಾಗಿ ಬರ್ತಾ ಇರಬೇಕು. ಮತ್ತೆ ಕೃಷಿಯ ಬಗ್ಗೆನೆ ಕೃಷಿಕರ ಮಕ್ಕಳಿಗೆ ಅಥವಾ ಕೃಷಿ ಬಗ್ಗೆ ಆಸಕ್ತಿಯನ್ನು ಬೆಳೆಸೋದಕ್ಕೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇರುವಂತಹ ಒಂದು ದೊಡ್ಡ ಸಂಸ್ಥೆ ತಮ್ಮದು. ಹಾಗಾಗಿ ಅನ್ನದಾತರು ನಿಮ್ಮ ಸಂಸ್ಥೆಗೆ ನಿರಂತರವಾಗಿ ಭೇಟಿ ನೀಡ್ತಾ ಇರಲಿ, ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆನ ಕನ್ನಡದಲ್ಲಿ ಹೇಳಿ ಸರ್. 9800-37-87 ಇನ್ನೊಮ್ಮೆ 9400-37-87 ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. 9800-37-87 ಒಳ್ಳೆಯದು ಡಾಕ್ಟರ್ ದೇವಕುಮಾರ್ ಅವರೇ, ಈವರೆಗೂ ಕೂಡ ವೈಜ್ಞಾನಿಕ ಬೇಸಾಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ, ಹಾಗೆ ಎಲ್ಲಾ ಕೇಳ್ತಾ ಇರ್ತಕ್ಕಂತ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಇದುವರೆಗೆ ವೈಜ್ಞಾನಿಕ ಕೃಷಿಯ ಪ್ರಾಮುಖ್ಯತೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಬೇಸಾಯ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್. ಇಲ್ಲಿಗೆ ಇಂದಿನ ಕೃಷಿವಾಣಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಅಮೃತ ಸಮಾನ ಆಹಾರ ಬೆಳೆಗೆ ಸಾವಯವ ಗೊಬ್ಬರ ಮೂಲಾಧಾರದಂತಹ ಮಣ್ಣ ಸಂಕಲನ ಗೋರ ರವಿಶಂಕರ್ ಬಂಗಾರದಂತಹ ಮಣ್ಣ ಭವಿಷ್ಯ ಕಾಲ ಕೂಡಿಸಿಕೊಳ್ಳಬೇಕು. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಆರೋಗ್ಯವಾಗಿ